ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ ಕೂಡಲೇ ಸಂಬಂಧಪಟ್ಟವರು ವೈದ್ಯಕೀಯ ವಿದ್ಯಾಲಯಕ್ಕೆ ಮಾಹಿತಿ ನೀಡಬೇಕು. ದೇಹದಾನ ಜೀವದಾನಕ್ಕೆ ಸಮಾನ. ಕೇಳುಗರೆ, 6:51 ಸಮಯ, ಆಕಾಶವಾಣಿ ಬೆಂಗಳೂರು ನಿಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುಧಾರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಮಾನ್ವಿ ತಾಲೂಕಿನ ಚೀಕಲ್ಪರ್ವೆ ಗ್ರಾಮದ ವೀರಪ್ಪ ಗೌಡ ಅವರ ಕಬ್ಬಿನ ಬೇಸಾಯದ ಅನುಭವಗಳನ್ನು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು, ಪೇಟೆ ಧಾರಣೆ ಮತ್ತು ಲಿಂಗಸ್ಕೂರು ತಾಲೂಕಿನ ಈಚನಾಳ ಗ್ರಾಮದ ದೇವಪ್ಪ ಕನ್ನಾಳ್ ಹಾಗೂ ಅಮರಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೊದಲಿಗೆ ಕೇಳಿ, ಮಾನ್ವಿ ತಾಲೂಕಿನ ಚೀಕಲ್ಪರ್ವಿ ಗ್ರಾಮದ ವೀರಪ್ಪ ಗೌಡ ಅವರ ಕಬ್ಬಿನ ಬೇಸಾಯದ ಅನುಭವಗಳನ್ನ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಮಾನ್ವಿ ತಾಲೂಕು ಚೀಕಲ್ಪರ್ವಿಯ ವೀರಪ್ಪ ಗೌಡರು. ಇವರು ಮೂಲತಃ ಮೊದಲೆಲ್ಲ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಒಂದು ಫಲವತ್ತಾದ ಭೂಮಿಯನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಕಬ್ಬು, ಬಾಳೆ ಮತ್ತು ಪಪ್ಪಾಯ ಬೆಳೆಗಳನ್ನು ಬೆಳೀತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬಿನ ಒಂದು ಬೇಸಾಯದ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಯಾಕಂದರೆ ಈ ಮಾನ್ವಿ ಭಾಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ರೈತರು ಭತ್ತವನ್ನು ಬಿಟ್ಟು ಬೇರೆ ಯಾವುದೇ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಆದರೆ ಇತ್ತೀಚೆಗೆ ಕೆಲವೊಂದು ಜನ ರೈತರು ಭತ್ತದಿಂದ ಕಬ್ಬಿಗೆ ಹೋಗುವಂಥ ಹಲವಾರು ಜನ ರೈತರನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತವನ್ನು ಬೆಳೀತಕ್ಕಂಥ ವೀರಪ್ಪ ಗೌಡರು ಯಾಕೆ ಕಬ್ಬಿಗೆ ಬಂದರು ಅಂತಕ್ಕಂಥ ವಿಚಾರ, ಜೊತೆಗೆ ಕಬ್ಬಿನ ಬೇಸಾಯ ಹೇಗೆ ಮಾಡ್ತಾ ಇದ್ದಾರೆ, ಇನ್ನು ಕಬ್ಬನ್ನು ಯಾವ ರೀತಿ ಅದನ್ನು ಮಾರುಕಟ್ಟೆ ಇರ್ಬೋದು ಅಥವಾ ಯಾವ ರೀತಿ ಅದಕ್ಕೆ ಮುಂದೆ ಬೆಲೆ ಸಿಗತ್ತೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಾ ಇದ್ದಾರೆ. ಬನ್ನಿ ಅವರಿಂದ ತಿಳ್ಕೊಳ್ಳೋಂಥ. ವೀರಪ್ಪ ಗೌಡ್ರೆ, ಮುಖ್ಯವಾಗಿ ತಾವು ಮೂಲತಃ ಮೊದಲೆಲ್ಲ ಹೇಳಿದ್ರಿ ಭತ್ತವನ್ನು ಬೆಳೀತದೆ ಅಂತಕ್ಕಂಥ ವಿಚಾರ, ಭತ್ತದಿಂದ ಕಬ್ಬಿಗೆ ಯಾಕೆ ಬಂದಿರ್ತಾವೆ? ನಾವು ಭತ್ತ ಮಾಡಿ ಮಾಡಿ ಆ ಭೂಮಿಯನ್ನು ಕೆಟ್ಟು ಹೋಗ್ತದೆ. ಎರಡನೇದು ಇನ್ನೊಂದು ಏನಂದರೆ, ಭತ್ತಕ್ಕೆ ಯಾವಾಗಲೂ ಔಷಧ ಕೀಟನಾಶಕಗಳು ಜಾಸ್ತಿ ಹೊಡಿಬೇಕು. ಹಿಂಗಾಗಿ ಲಾಸ್ಟ್ಗೆ ಏನಾಗಿದೆ, ಕೆಲವೊಂದು ದೋಮಿಗಿಮಿ ಬಿದ್ದು ರೋಗ ಬಂದು ಕೆಟ್ಟೋಗಿ ಎಕರೆಗೆ 10 ಚೀಲ 8 ಚೀಲ ಆಗಿದ್ದನ್ನು ನಾವು ಕಂಡೀವಿ. ಹೀಗಾಗಿ ಮೇಲತ್ತು ಕಬ್ಬಿಗೆ ನೀರಿನ ಅಂಶನೂ ಭಾಳ ಕಡಿಮೆ ನಡೀತದೆ. ಭತ್ತಕ್ಕೆ ನೀರು ಭಾಳ ಬೇಕು. ನಮ್ಮೆಲ್ಲ ಕರೆಂಟ್ಲಿದ್ದ 7 ತಾಸು ಕರೆಂಟ್ ಕೊಡ್ತಾರೆ, ನದಿಲಿದ್ದ ಲಿಫ್ಟ್ ಮಾಡಬೇಕಲ್ಲ. ಆದ ಕಾರಣ ನಮಗೆ ಅದು ವರ್ಕೌಟ್ ಆಗಲಾರ್ದೆ ಅದು ನುಕ್ಸಾನ್ ಆಗಿ ಈಗ ಕಬ್ಬು ಮಾಡಿದ್ರಿಂದ ನಮಗೆ ನೀರನ್ನು ಕಡಿಮೆ ಹೋಗ್ತದೆ. ನಮಗೆ ಫ್ಯಾಕ್ಟ್ರಿಯವರು ರೇಟ್ ಫಿಕ್ಸ್ ಮಾಡಿ ತೊಗೊಳೋದ್ರಿಂದ ನಮಗೆ ಒಂದಿಷ್ಟೇ ನಮಗೆ ರೇಟ್ ಬರ್ತದೆ, ಇಷ್ಟೇ ಬೆಳೆಸ್ಬೇಕಂತೇಳಿ ನಮಗೆ ಒಂದು ದಾರಿ ಸಿಗ್ತದೆ. ಅದು ಭತ್ತ ಯಾರು ತೊಗೊಂಬರು, ಯಾರು ಕೊಡೋರು, ಏನು ರೇಟು, ಯಾವಾಗ ಏನಿರುತ್ತೆ, ಯಾವಾಗ ಏನು ಕಡಿಮೆ ಆಗುತ್ತೆ ಅಂಬುದು ನಮಗೆ ಗೊತ್ತಾಗಲ್ಲ. ಇದಾದರೆ ಒಂದು ಫಿಕ್ಸ್ ಅಗ್ರಿಮೆಂಟ್ ಮಾಡ್ಕೊಂಡೇ ನಾವು ಕಬ್ಬು ಹಾಕಿದ್ದೇವೆ. ನಾವು ಬೆಳೆ ಆ ರೀತಿ ಬೆಳೆಸುವ, ಆ ರೀತಿ ಈಲ್ಡ್ ಬಂದರೆ ಆ ರೀತಿ ನಮಗೆ ದುಡ್ಡು ಬರ್ತಾ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಅದಕ್ಕೋಸ್ಕರ ನಾವು ಭತ್ತ ಹಾಕಿದ್ದೇವೆ. ಕಬ್ಬಣ್ಣ ಹಾಕಿರ್ತಾವೆ, ಭತ್ತಿಂದ ಕಬ್ಬಿಗೆ ಬಂದರೆ ಈಗ ಕಬ್ಬು ಮುಖ್ಯವಾಗಿ ಈ ಭಾಗದಲ್ಲಿ ಶುಗರ್ ಫ್ಯಾಕ್ಟ್ರಿಗಳಿಲ್ಲ. ಹೇಗೆ ನಿಮಗೆ ಯಾರು ನಿಮ್ಮ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಕಬ್ಬನ್ನು ತೊಗೋತೀವಿ ನಾವು ಹಿಂಗೆ ಬೆಳೆಸ್ರಿ ಅಂತಕ್ಕಂಥದ್ದು, ಯಾವ ರೇಟನ್ನು ಕೊಡ್ತೀವಿ ಅಂತಕ್ಕಂಥ ಒಪ್ಪಂದ ಇದೆ? ಈಗ ಶಿರೂಪ ಫ್ಯಾಕ್ಟ್ರಿ ನಮ್ಮಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅವರು ಬಳ್ಳಾರಿ ಡಿ ಸಿ ಅವರು ಕೂಡ ಮೀಟಿಂಗ್ ಮಾಡಿ ಆಮೇಲೆ 2-3 ಸಲ ಬೆಳಗೂರಿ ಕೆಮ್ಮನಗೌಡ, ನಾವು, ಜಲಗೇರಿ ನಾಡಗೌಡ MLA, ಆಮೇಲೆ ಇನ್ನೂ ಭಾಳಷ್ಟು ಮಂದಿ ರೈತರು ಕುಂತು ಮೀಟಿಂಗ್ 2-3 ಸಲ ಮಾಡಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಈ ವರ್ಷ ನಾವೇ ತೊಗೊಂತೀವಿ ಅಂತೇಳಿ ಅವರೇ ಸಸಿಗಳು ಸಪ್ಲೈ ಮಾಡಿದ್ದಾರೆ. ಹಿಂಗಾಗಿ ನಮಗೇನಿದೆ 2,100 ರೂಪಾಯಿ ವಿತ್ ಆಲ್ ರೆಸ್ಪೆಕ್ಟ್ ಕಟ್ಟಿಂಗ್ ಬಂತು, ಟ್ರಾನ್ಸ್ಪೋರ್ಟ್ ಬಂತು, ಎಲ್ಲ ಅವ್ರ ಕಡೆಗೆ ಮಾಡಿ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಸಸಿಗಳು ಅವರೇ ಕೊಟ್ಟಿದ್ದಾರೆ. ಹೀಗಾಗಿ ಮಾಡೀವಿ. ಮತ್ತು ಮುಂದೆ ಏನಾಗುತ್ತೆ, ಅವರು 5-6 ವರ್ಷ ಬಂದಾಗಿ ಎಲ್ಲ ರೈತರು ಭಾಳ ನುಕ್ಸಾನ್ ಆದರೆ ಈಗ ಅವರು ಒಂದು ಗ್ಯಾರಂಟಿ ಬಳ್ಳಾರಿ ಡಿ ಸಿ ಅವ್ರು ಕೊಟ್ಟ ಮೇಲೆ ನಾವು ಅದನ್ನ ಮಾಡಿದ್ದೇವೆ. 1 ಎಕರೆ ಕಬ್ಬನ್ನ ಮಾಡಿದಿರಿ, ಜೊತೆಗೆ ಯಾವ ತಳಿಯನ್ನ ಹಾಕಿದಿರಿ, ಸಸಿಗಳನ್ನ ಎಲ್ಲಿಂದ ತಂದ್ರಿ, ಹೇಗೆ ಸಸಿಗಳನ್ನ ನಾಟಿ ಮಾಡಿದ್ರೆ ಅಥವಾ ಕಬ್ಬಿನ ತುಂಡುಗಳನ್ನ ನಾಟಿ ಮಾಡಿದ್ರೆ ಹೇಗೆ? ನಾವು ಕಬ್ಬಿನ ಸಸಿಗಳು ಫ್ಯಾಕ್ಟ್ರಿಯಿಂದ ಸ್ವಲ್ಪ ಮಟ್ಟಿಗೆ ತಂದಿದ್ದೇವೆ, ಎಲ್ಲಿ ಸ್ವರೂಪ ಫ್ಯಾಕ್ಟ್ರಿಯಲ್ಲಿದ್ದ. ಉಳಿದವೆಲ್ಲ ಬಾಗಲಕೋಟೆ ಮತ್ತು ಮುದ್ದೇಬಿಹಾಳದ ತಂದಿದ್ದೇವೆ. ಈಗ ನಾವು ತಂದಿರೋ ವೆರೈಟಿ ಯಾವ ಅಂದರೆ 8005-1, 8603-2 ಈ ಉದ್ದಲ್ಲಿ ಅಂದರೆ ಶುಗರ್ ಜಾಸ್ತಿ ಬರುತ್ತೆ ಅಂತೇಳಿ ಫ್ಯಾಕ್ಟ್ರಿಗೆ ಅನುಕೂಲ, ನಮಗೇನು ಅನುಕೂಲ, ಈಲ್ಡಿಂಗ್ ಬರ್ಬೋದು ಅಂತೇಳಿ ಹಾಕಿದ್ದೇವೆ. ಇದಕ್ಕೆ ಈ ಪ್ಯಾಡಿಗೆ ಮಾಡಿದಷ್ಟು ಔಷಧ ಕೀಟನಾಶಕಗಳೆಲ್ಲ, ಇದಕ್ಕೆ ರೋಗ ಕಡಿಮೆ, ಗೊಬ್ಬರ ಮತ್ತು ನೀರು ಕೊಟ್ಟರೆ ನಮಗೆ ಗ್ಯಾರಂಟಿ ಎಷ್ಟು ಬೆಳೆ ಬರುತ್ತೆ ಒಂದು ಕಾನ್ಫಿಡೆನ್ಸ್ ಪ್ರಕಾರ ನಾವು ಗದ್ದೆ ಮರಿಗಳು ಲೆವೆಲ್ ಆಗಿದ್ದರೂ ಸಹಿತ ಕೆಡಿಸಿ ನಾವು ಕಬ್ಬುಗಳನ್ನು ನಾಟಿ ಮಾಡಿದ್ದೇವೆ. ಹೇಗೆ ಕಬ್ಬಿನ ಸಸಿಗಳನ್ನು ನೇರವಾಗಿ ತಂದು ಯಾವ ರೀತಿ ನಾಟಿ ಮಾಡಿದ್ರಿ, ಎಷ್ಟು ಅಂತರ ಕೊಟ್ಟತ್ತು ಅಂತ ಹೇಳಿದ್ರಿ, ಹೇಗೆ ನಿಮಗೆ ಸಲಹೆ ಸೂಚನೆಗಳು ಕೊಟ್ಟವರು, ಶುಗರ್ ಫ್ಯಾಕ್ಟ್ರಿಗಳು ಕೊಟ್ಟರು ಅಥವಾ ಹೇಗೆ ಮಾಡ್ಕೋದಿರಲಿಲ್ಲ? ನಾವು ಕಬ್ಬಿನ ಸಸಿ ತಂದು ನಾಟಿ ಮಾಡಿದ್ದೇವೆ, ನಾವು ಕಬ್ಬಿನ ತುಣುಕು ನಾಟಿ ಮಾಡಿಲ್ಲ. ಎರಡನೇದೇನೆಂದರೆ ನಾವು ಇಲ್ಲಿ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾಳಷ್ಟು ರೈತರು ಏನು ಮಾಡಿದ್ದಾರೆ ಹೇಗಿಲ್ಲ ಅಂತೇಳಿ ವಿಚಾರ ಮಾಡಿ ಅವ್ರ ಬೆಲೆ ಭೇಟಿಯಾಗಿ ಈ ಬಾಗಲಕೋಟೆ ಬೆಳಗಾವಿ ಜಿಲ್ಲೆದೊಳಗೆ ಅಶೋಕ್ ಪಾಟೀಲ್ ಅಂತವ್ರು MD ಇದ್ರು, ಅವ್ರ ಹೊಲಕ್ಕೆ ಅವ್ರು 22 ಎಕರೆ ಮಾಡಿದ್ದಾರೆ. ಅವ್ರ ಪ್ರಕಾರ 6 ಫೀಟು 7 ಫೀಟು ಬೀದಿ ಮತ್ತು ಸಸಿಯಿಂದ ಸಸಿಗೆ 2 ಫೀಟು ಈ ರೀತಿ ಅವರು ನಾಟಿ ಮಾಡಿದ್ದು ನೋಡಿ, ಅವರು ಎಕರೆಗೆ 130 ಟನ್ ಬೆಳೆದ್ದು ನೋಡಿ ನಾವು ಬಂದು ಒಂದು ಪ್ರಯೋಗ ಮಾಡೋಣ ಅಂತೇಳಿ ಆ ರೀತಿ ಮಾಡಿದ್ದೇವೆ. ಆಮೇಲೆ ತು ನಮಗೆ ಶುಗರ್ ಫ್ಯಾಕ್ಟ್ರಿ ಗೈಡೆನ್ಸ್ ಕೊಟ್ಟರು. ಆಮೇಲೆ ಬೆಳಗಾವಿ ಆಮೇಲೆ ಮಹಾರಾಷ್ಟ್ರಕ್ಕೆ ಹೋದಿವಿ, ಅಲ್ಲೇನೂ ಕೆಲವು ಕಬ್ಬಿನ ಹೊಲಗಳು ನೋಡಿ ಅವ್ರು ಯಾವ ರೀತಿ ಮಾಡ್ಯಾರ, ಏನು ಮಾಡ್ಯಾರ, ಎಷ್ಟು ಗೊಬ್ಬರ ಹಾಕ್ತಾರ, ಯಾವ ರೀತಿ ಮೇಂಟೈನ್ ಮಾಡ್ತಾರೆಲ್ಲ ನೋಡ್ಕೊಂಡು ಬಂದು ನಾವಿಲ್ಲಿ ಸಸಿಗಳೇ ನಾಟಿ ಮಾಡಿ ಹೊರತ ಗೆಣಕಿಗಳು ನಾಟಿ ಮಾಡಿಲ್ಲ. ನೀವು ಅಂತರ ಎಷ್ಟು ಕೊಟ್ಟಿರಿ, ಸಾಲಿಂದ ಸಾಲಿಗೆ ಬೀದಿ ಎಷ್ಟು ಬಿಟ್ಟಿರಿ? ಇಲ್ಲಿ ನಾವು ಬೀದಿಯಿಂದ ಬೀದಿಗೆ 7 ಫುಟ್ ಬೀಜನೂ ಕೊಟ್ಟಿವಿ, 6 ಫುಟ್ ಬೀಜನೂ ಕೊಟ್ಟಿವಿ, 5 ಫುಟ್ ಬೀಜನೂ ಕೊಟ್ಟಿವಿ. ಯಾಕಂದ್ರೆ ನಮ್ಮ ಸಣ್ಣ ಟ್ರ್ಯಾಕ್ಟರ್ಗಳದ್ರೊಳಗೆ ದಿನಗಾಡಿ ಕುಂಟೆ ಟ್ರಿಲ್ಲರು ರೂಟ್ವೇಟ್ರು ಎಲ್ಲ ಹೊಡಿಬೇಕಲ್ಲ, ಆ ಲೆಕ್ಕಕ್ಕೆ ನೋಡ್ಕೊಂಡು ನಾವು ಬೀದಿ ಬಿಟ್ಟಿದ್ದೇವೆ. ಅಂದರೆ ಸಸಿಯಿಂದ 2-2 ಫುಟ್ ಇಟ್ಟು ಬಂದ್ರೆ ನಡುವೆ ನಾವು ಪ್ರತಿ ಇದರಲ್ಲಿ ಕೂಡ ಸಸಿಯಿಂದ ಸಸಿಗೆ 2 ಫುಟ್ ಬಿಟ್ಟಿದ್ದೇವೆ, ಇಟ್ಟಿದ್ದೇವೆ, ನಾಟಿ ಮಾಡಿವೆ. ಏನು ಹಚ್ಚುವಾಗ ಯಾವ ರೀತಿ ಗೊಬ್ಬರ ಹಾಕಿರಿ ಕಬ್ಬಿಗೆಲ್ಲ, ಮತ್ತು ನೀರಾವರಿ ಅನುಕೂಲತೆಗಳನ್ನ ಹೇಗೆ ಮಾಡ್ತಾ ಇದ್ದೀರಿ, ಡ್ರಿಪ್ ಮಾಡ್ಕೊಂದಿರಿ ಅಥವಾ ಏನು ಹರಿ ನೀರ ಮಾಡ್ತೀರಿ ಹೇಗೆ? ನಾವಿಲ್ಲಿ ಅನುಕೂಲಕ್ಕೆ ತಕ್ಕಂತೆ ಕಬ್ಬು ಸ್ವಲ್ಪ ಪ್ರಮಾಣ ಏರಿಯಾ ಡ್ರಿಪ್ ಮಾಡಿದ್ದೇವೆ. ಯಾಕಂದರೆ ನಮಗೆ ಅಲ್ಲಿಗೆ ಕಾಸ್ಟ್ ಇನ್ನು ಹೆಚ್ಚಾಯಿತು, ಇವತ್ತಿನಿಂದ ಸರ್ಕಾರದ ಸಬ್ಸಿಡಿ ಕೊಡ್ತು ಒಂದು ಇವತ್ತಿಗೂ ಕೊಟ್ಟಿಲ್ಲ. ಇದ ಕಾರಣ ನಮ್ಮ ಕೈಲಿದ್ದ ದುಡ್ಡು ಹಾಕ್ಬೇಕು ಭಾಳ ಕಷ್ಟ ಆಗ್ತದೆ ಅಂತೇಳಿ ಸ್ವಲ್ಪ ಏರಿಯಾ ಪಕ್ಕದಾಗ ನಮ್ಮದು ಬಾಳೆ ಮತ್ತು ಪಪ್ಪಾಯಿಂದ ಅದಕ್ಕೂ ಡ್ರಿಪ್ ಮಾಡೀವಿ, ಕಬ್ಬಿಗೂ ಡ್ರಿಪ್ ಮಾಡೀವಿ. ಈಗ ನಾವಲ್ಲಿ 5 ಎಕರೆ ಡ್ರಿಪ್ ಮಾಡಿ ಉಳಿದು ನಾವಿಲ್ಲಿ ಫ್ಲಡ್ ಇರಿಗೇಷನ್ ಮಾಡಿ ಒಟ್ಟು ನಮ್ಮದು 26 ಎಕರೆ ಕಬ್ಬಿದೆ, ಅದರಲ್ಲಿ 5 ಎಕರೆ ಡ್ರಿಪ್ ಮಾಡಿದ್ದೇವೆ. ಇನ್ನೂ 1-5 ಎಕರೆ ಬಾಳೆ, 1-5 ಎಕರೆ ಪಪ್ಪಾಯಿ ಮಾಡಿವೆ. ಇದಕ್ಕೂ ಡ್ರಿಪ್ಪಿಂದು ದುಡ್ಡು ನಮಗೆ ಸಾಕಷ್ಟು ಹೊರೆ ಆಯ್ತಲ್ಲ, ನಾವು ಫ್ಲಡ್ ಮಾಡಿದ್ದೇವೆ. ಮುಂದವರ ಸರ್ಕಾರದವ್ರು ನಮಗೆ ಸಹಾಯ ಮಾಡಿದ್ರೆ ಅಷ್ಟು ನಾವು ಡ್ರಿಪ್ ಮಾಡ್ತೇವೆ. ಏನು ಅನಿಸುತ್ತೆ, ಈಗ 2 ಇದೆ ನಿಮ್ದು, 5 ಎಕರೆ ಡ್ರಿಪ್ ಮಾಡಿರಿ ಕಬ್ಬು, ಉಳಿದನ್ನ ಹರಿ ನೀರಾವರಿಯನ್ನ ಮಾಡ್ತಾ ಇದ್ದೀರಿ. ಡ್ರಿಪ್ ಮಾಡಿದ ಒಂದು ಕಬ್ಬಿಗೂ ಹರಿ ನೀರಾವರಿ ಮಾಡಿದ ಕಬ್ಬಿಗೂ ಈ ಬೆಳೆ 8 ತಿಂಗಳಿದೆ, ಏನು ವ್ಯತ್ಯಾಸ ಗಮನಿಸ್ತಾ ಇದ್ದೀರಿ? ನಾವಿಲ್ಲಿಗೆ ಕಬ್ಬು ನಾಟಿ ಮಾಡಿ 8 ತಿಂಗಳಾಯ್ತು. January 1st ಮಾಡಿವಿ, December 30th January 4th-5th ಮಾಡಿದ್ದೇವೆ. ಬಟ್ ಡ್ರಿಪ್ಪಿಗೂ ಫ್ಲಡ್ಗೂ ವ್ಯತ್ಯಾಸ ಏನಂದರೆ ಡ್ರಿಪ್ ಇರ್ತಕ್ಕಂಥ ಕಬ್ಬಿನಲ್ಲಿ ಕಳೆ ಕಡಿಮೆ, ಯಾಕಂದ್ರೆ ಆ ನೀರು ಮಾತ್ರ ಸಸಿಗೆ ಬೀಳ್ತಾ ಹೊರತಾಗಿ ಬೀದೆ ಬೀಳಲ್ಲ. ಹಿಂಗಾಗಿ ಅದರಲ್ಲಿ ಕಳೆ ಕಡಿಮೆ, ನಾವು ಹಾಕಿದ ಫರ್ಟಿಲೈಸರ್ ಡ್ರಿಪ್ನಾಗೆ ಹೋಗುತ್ತೆ, ಅದು ವೇಸ್ಟ್ ಆಗಲ್ಲ. ಹಿಂಗಾಗಿ ನಾವು ಫ್ಲಡ್ನಾಗ ಏನಂದರೆ ಈ ಬೀದಿಯಲ್ಲಿ ಕೂಡ ಏನಾಗುತ್ತೆ, ಕಸ ಎದ್ದೇಳುತ್ತೆ. ಆ ಕಸ ಎದ್ದೇಳೋದ್ರಿಂದ ಆ ಭೂಮಿಯಲ್ಲಿರ್ತಕ್ಕಂಥ ಸತುವು ಅರ್ಧ ಕಸ ತಗೊತದೆ, ಅರ್ಧ ಕಬ್ಬಿಗೆ ಹೋಗ್ತದೆ. ಹಿಂಗಾಗಿ ಏನೇ ಆಗಲಿ ಡ್ರಿಪ್ ಮಾಡಿದ್ರು ಭಾಳ ಯೋಗ್ಯ. ಅಂದರೆ ಬೆಳವಣಿಗೆ ಕಬ್ಬಿಂದು ಡ್ರಿಪ್ ಮಾಡಿದ್ದು ಚೆನ್ನಾಗಿ ಅನಿಸುತ್ತೆ ನಿಮಗೆ? ನಾವು ಡ್ರಿಪ್ಪಿಗೆ ಎಷ್ಟು ಫರ್ಟಿಲೈಸರ್ ಬಿಡ್ತೀವೋ ಅದು ನೇರವಾಗಿ ಕಬ್ಬಿಗೆ ಹೋಗೋದ್ರಿಂದ ಅದು ಬೆಳವಣಿಗೆ ಚೆನ್ನಾಗಾಗಿ ಬೆಳೆನೂ ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಕಾಣ್ತದೆ. ಬಟ್ ಡ್ರಿಪ್ ಮಾಡೋದೆ ಭಾಳ ಯೋಗ್ಯ ಮುಂದಿನ ರೈತರು ಯಾರಾಗಲಿ. ಆದರೆ ನಾವು ನಿಧಾನವಾಗಿ ಸಾವಕಾಶವಾಗಿ ವರ್ಷ ವರ್ಷ ವರ್ಷ ನಾವು ಅಷ್ಟು ಡ್ರಿಪ್ ಮಾಡ್ಬೇಕಂತ ನಮ್ಮದು ಉದ್ದೇಶ ಇದೆ. ಕಬ್ಬಿಗೆ ಏನು ಗೊಬ್ಬರ ಕೊಟ್ಟರೆ ಹಚ್ಚುವಾಗ ಏನು ಕೊಡ್ಬೇಕಂತ ಹೇಳಿದ್ರೆ ಎಷ್ಟೆಷ್ಟು ಕೊಟ್ಟಿರಿ ಗೊಬ್ಬರವನ್ನು ಹಚ್ಚುವಾಗ? ಕಬ್ಬಿಗೆ ಮುಂಚಿತವಾಗಿ ಹಚ್ಚೋ ಹೊತ್ತಿನಾಗ ನಾವು ಭೋಜನದಲ್ಲಿ ಒಂದು ಎಕರೆಗೆ 6-7 ಟ್ರಕ್ಕಿಂತನ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ. ಆಮೇಲೆ ಹಚ್ಚಿದ ಮೇಲೆ ಒಂದು ವಾರ 15 ದಿವಸ ಒಳಗೇ ಡಿ ಎ ಪಿ 1 ಕ್ವಿಂಟಲ್ ಕೊಟ್ಟಿವಿ. ಆಮೇಲೆ ಬರ್ತಾ ಬರ್ತಾ ಯೂರಿಯಾ ಮತ್ತು ಪೊಟ್ಯಾಶ್ ಕೊಟ್ಕೊಂಡು ಇಲ್ಲಿಗೆ ಒಂದು 5-6 ಕ್ವಿಂಟಲ್ ಗೊಬ್ಬರ ಹಾಕಿದ್ದೀವಿ. ಏನು ಅನಿಸುತ್ತೆ ನಿಮಗೆ, ನಿಮ್ಮ ಈಗ ಕಬ್ಬು ಹಚ್ಚಿ ನಿಮ್ಗೆ ಹೊಸ ಅನುಭವ, ನಿಮಗೆ ಕಬ್ಬಿಂದು ಹೊಸ ಬೆಳೆ ನಿಮಗೆ ಹೊಸ ಅನುಭವ, ಈಗ ಬೆಳವಣಿಗೆ ಅಂತ 6-7 ತಿಂಗಳು ಕಬ್ಬಿದೆ ನಿಮಗೆ ನೋಡಿದ್ರೆ ನಿಮಗೆ ಏನು ಅನಿಸ್ತಾ ಇದೆ? ಕಬ್ಬು ನಿಮ್ಗೆ ಆತ್ಮವಿಶ್ವಾಸ ಇದೆಯಾ, ಒಳ್ಳೆಯ ಬೆಳೆ ಬರ್ತದಪ್ಪ ನನಗೆ ಕಬ್ಬು ಭತ್ತಕ್ಕಿಂತ ಲಾಭ ಪಡ್ಕೋಬಹುದು ಅಂತಕ್ಕಂಥದ್ದು? ಒಂದು ಎಕರೆಗೆ ಇದೇನು ಕನಿಷ್ಠ 40 ಟನ್ ಬಂದರೂ ಸಹಿತ ಅವ್ರು ನಮಗೆ 2,000 ರೂಪಾಯಿ ಒಂದು ಟನ್ನಿಗೆ ಕೊಡೋದ್ರಿಂದ 80,000 ಆಗ್ತದೆ. ಅದರಲ್ಲಿದ್ದ ನಮಗೆ ನಾವೇನು ಖರ್ಚು ಮಾಡಿದ್ರು 40,000ಕ್ಕಿಂತ ಹೆಚ್ಚಿಗೆ ಆಗಲಿಕ್ಕಿಲ್ಲ. ಆಮೇಲೆ ಎರಡನೇದು ಏನಂದರೆ ಈ ಭತ್ತಕ್ಕೆ ಹೊಡೆದಂಥ ಎಣ್ಣೆಗಳು ಇಲ್ಲಿ ಹೊಡೆದು ಬೇಕಿಲ್ಲ. ಇದು ಏನು ಒಂದು 2-3 ಸಲ ಹೊಡೆದು ಬಿಟ್ಟರೆ ಸಾಕು ಕಬ್ಬಿಗೆ. ಅದು ಕಬ್ಬಿ ಕೆಲಸನೂ ಕಡಿಮೆ, ನೀರನ್ನು ಕಡಿಮೆ. ಹಿಂಗಾಗಿ ಏನಾಗುತ್ತೆ ನಮಗೆ 40 ಎಕರೆ 40,000 ಉಳಿದ್ರೂ ನೆಲ್ಲೊಳಗೆ ಬೇಸಿಗೆ ನಮ್ಮಲ್ಲಿ ನದಿ ನೀರು ಇದ್ದರೆ ಭತ್ತ ಹಾಕ್ತೀವಿ, ನೆಲ್ಲಿದ್ರೆ ಬರೀ ಮಳೆಗಾಲದ ಒಂದು ಹಾಕ್ತೀವಿ. ನಮಗೆಲ್ಲ ಖರ್ಚು ಹಚ್ಚು ಎಕರೆಗೆ 10-12,000 ಉಳಿಯಲ್ಲ. ಇದು ಕಬ್ಬು ಏನಂದ್ರಗಿನ ಒಂದು ತಿಂಗಳು ಒಂದೂವರೆ ತಿಂಗಳು ಬೇಸಿಗೆ ತಡೀತದೆ ಬೆಳೆ. ನಾವು ಜೂನ್ ತಿಂಗಳ ಮಳೆ ಬಂದಾಗ ಮತ್ತೆ ಪಿಕಪ್ ಆಗ್ತದೆ. ಹಿಂಗಾಗಿ ನಾವು ಕಬ್ಬಿಂದೇ ಗುಣ ಅಂತೇಳಿ ಒಂದು ರೋಗ ಕಡಿಮೆ, ನೀರು ಕಡಿಮೆ ಅಂತೇಳಿ ನಾವು ಇದನ್ನು ಇದು ಅದು ಭತ್ತಕ್ಕೂ ಇದಕ್ಕೂ ನೋಡಿದ ಖರ್ಚು ಭಾಳ ವ್ಯತ್ಯಾಸ ಆಗ್ತದೆ. ಇದ ಕಾರಣ ನಾವು ಕಬ್ಬಿಗೆ ಹೋಗಿದ್ದೀವಿ. ಈಗ ಕಬ್ಬಿಗೆ ನೀರು ಬೇಕಾಗ್ತಲ್ಲ, ಮಾರ್ಚ್ ಏಪ್ರಿಲ್ ಮೇದಲ್ಲಿ ತಮಗೆ ಹೊಳೆಯಲ್ಲಿ ಅಥವಾ ನೀರು ಇರಬಹುದು, ಒಮ್ಮೆ ನೀರು ಒಣಗೋಗ್ತವೆ, ಬೋರ್ನೂ ಇಲ್ಲ ತಮ್ಮದು, ಹೇಗೆ ನೀರಾವರಿಯನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರಿ ಮತ್ತೆ? ನಾವು ನೀರು ವ್ಯವಸ್ಥೆ ಆ ರೀತಿ ಅವ್ರಿಗೆ ನಮ್ಮ ಹೊಲದಲ್ಲೇ ಒಂದು ಕೆರೆ ಮಾಡಿದ್ದೇವೆ. ಅದು ಜೂನ್ಲಿದ್ದಿಡಿದು ಒಂದು 3-4 ತಿಂಗಳು ಮಳೆಗಾಲದೊಳಗೆ ನಮಗೆ ನೀರು ಬೇಕಿಲ್ಲ ಭೂಮಿಗೆ ಕಬ್ಬಿಗೆ. ಆವಾಗ ಆ ಟೈಮ್ನ ಏನು ಮಾಡ್ತೀವಿ, ಆ ನದಿ ನೀರು ನಾವು ಲಿಫ್ಟ್ ಕೆರೆ ಮಾಡ್ಕೊಂತೀವಿ. ಆ ಕೆರೆಯಲ್ಲಿಂದ ಹಿಡಿದು ಮತ್ತೆ ನಾವು ಒಂದು ಸಣ್ಣ ಕೆರೆ ಮಾಡಿ ಅಲ್ಲಿ ನೀರು ಲಿಫ್ಟ್ ಮಾಡ್ತೀವಿ. ಇಲ್ಲಿದ್ದ ಡ್ರಿಪ್ಗೆ ಹೋಗ್ತಾವೆ ಫ್ಲಡ್ಡಿಗೆ ಹೋಗ್ತಾವೆ. ನಮಗೆ ನೀರಿಂದೇನು ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳು ತೊಂದರೆ ಇಲ್ಲ. ಅಂದ್ರೆ ನಾವು ಸ್ವಂತ ಕೆರೆ ಮಾಡ್ಕೊಂಡಿದ್ದೇವೆ, ಅಲ್ಲಿ ಮೋಟರ್ ಕುಂಚಿದ್ದೇವೆ, TC ಇದೆ, ನಮಗೆ ನೀರಿನ ತೊಂದರೆ ಆಗಲ್ಲ. ಅಂದರೆ ಕೆರೆ ಒಮ್ಮೆ ತುಂಬತ್ತಪ್ಪ ಅಂದ್ರೆ ನಿಮ್ದು ಫುಲ್ ನೀರಾವರಿ ಏನು 3 ತಿಂಗಳು ನಡೀತದೆ ನಿಮಗೆ? ನಾವು ಒಮ್ಮೆ ಕೆರೆ ತುಂಬಿದ್ದಪ್ಪ ಅಂದ್ರೆಗಿನ ಮಾರ್ಚ್ ಏಪ್ರಿಲ್ ಮೇ ಜೂನ್ 15 ರವರೆಗೆ ನಮಗೆ ತೊಂದರೆ ಇಲ್ಲ. ಎಷ್ಟು ಕ್ಷೇತ್ರ ಮಾಡಿದ್ರಿ, ಕೆರೆ ಎಷ್ಟು ಅಗಲ ಮಾಡಿರಿ, ರೊಕ್ಕದು ಎಷ್ಟು ಖರ್ಚು ಮಾಡಿದ್ರಿ ಕೆರೆಗೆಲ್ಲ? ಕೆರೆಗೆ ನನೇಜ್ ಮಾಡಿ ಒಂದು 25 ಲಕ್ಷ ಹೋಗಿರ್ಬೋದು, ಅದು 7 ಎಕರೆ ಕೆರೆ ಇದೆ. ಹಿಂಗಾಗಿ ನಮಗೆ ಅವಾಗ ಭಾಳ ಹೊರೆ ಆಯಿತು, ಆದರೆ ಈಗ ನಮಗೆ ಅದು ಅನುಕೂಲ ಆಗಿದೆ. ಈಗ ಹೊಳೆ ನೀರನ್ನೇ ತಮಗೆ ಏನಿಸ್ತದೆ, ಹೊಳೆ ನೀರು ಒಳ್ಳೆ ನೀರು ಸಾಕಷ್ಟು ಹೇಳ್ತಾರೆ, ಹೊಳೆ ನೀರು ಚಲೋ ಇರ್ತದ್ರಿ ಎಲ್ಲ ಬೆಳೆ ಚಲೋ ಬರ್ತಾವ ಅಂತ ಹೇಳ್ತಾರೆ, ಏನಿಸ್ತದೆ ನಿಮಗೆ ಹೊಳೆ ನೀರು ಚಲೋ ಅಂತೀರೋ ಕೆನಾಲ್ ನೀರು ಚಲೋ ಅಂತೀರ? ಕೆನಾಲ್ ನೀರು ಏನಂದರೆ ಮಳೆ ನೀರು ನದಿಗೆ ಬರ್ತಾವೆ, ನದಿ ನೀರು ಡ್ಯಾಮಿಗೆ ಬರ್ತಾವೆ. ಹಿಂಗಾಗಿ ನೀರಿನಲ್ಲಿ ಫಲವತ್ತತೆ ಜಾಸ್ತಿ ಇರುತ್ತೆ ಕೆನಾಲ್ ನೀರಿನಲ್ಲಿ. ಈ ನಮ್ಮ ನದಿ ನೀರಂದರೆ ಮೇಲ್ಗಡ್ಲೆಯಲ್ಲಿದ್ದ ಈ ಗಂಗಾವತಿ ಕೊಪ್ಪಳದ್ದಿಡಿದು ಇಲ್ಲಿ ನಮ್ಮ ಮಾನ್ಯತನ ಏನು ಭೂಮಿಗಳನ್ನು ಬತ್ತಿಸ್ತಾರಲ್ಲ, ಅವರು ವೇಸ್ಟ್ ವಾಟ್ರು ಹಳಕ್ ಬಿಟ್ಟು ಹಳದಲ್ಲಿದ್ದ ನಮ್ಮ ನದಿ ಬಂದ ನೀರು, ನದಿ ನೀರು ಅಷ್ಟು ಫಲವತ್ತಾಗಿ ಇರಲ್ಲ. ಹಿಂಗಾಗಿ ಕೆನಾಲಿದ್ದ ಡೈರೆಕ್ಟ್ ಬಂದವ್ರಿಗೂ ನಮಗೂ ಬೆಳೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹಿಂಗಾಗಿ ನಮಗೆ ನದಿ ನೀರು ಅಷ್ಟು ಫಲವತ್ತಾಗಿ ಇರಲ್ಲ, ಯಾಕಂದರೆ ಡ್ಯಾಮ್ಲಿದ್ದ ನೀರು ನೇರವಾಗಿ ಬಿಡಲ್ಲ. ಡ್ಯಾಮ್ಲಿದ್ದ ಯಾಕಂದರೆ ಅವ್ರು ಡ್ಯಾಮ್ಲಿಂದ ನೀರು ಬಿಟ್ಬಿಟ್ರೆ ಡ್ಯಾಮ್ನ ನೀರು ಕಡಿಮೆ ಆಗ್ತವೆ, ರೈತರಿಗೆ ಕೆನಾಲ್ ಅವ್ರಿಗೆ ಕೊಡೋಕ್ಕಾಗಲ್ಲ. ಆದ ಕಾರಣ ನದಿ ನೀರು ನಮಗೆ ಅಷ್ಟು ಫಲವತ್ತತೆ ಕಡಿಮೆ, ಕೆನಾಲ್ ನೀರು ಫಲವತ್ತ ಜಾಸ್ತಿ. ಈಗ ತಾವು 26 ಎಕರೆ ಕಬ್ಬು ಮಾಡ್ಕೊಂಡಿರಿ, ಭತ್ತದ ಗದ್ದೆ ಇದ್ದದನ್ನು ಕಬ್ಬು ಕನ್ವರ್ಟ್ ಮಾಡಿ ಕಬ್ಬನ್ನು ಹಚ್ಚಿದ್ದೀರಿ. ಭತ್ತ ಬೆಳೆಯುವಂಥ ಭೂಮಿಗೂ ಕಬ್ಬು ಬೆಳೆಯುವಂಥ ಭೂಮಿಗೂ ಏನು ವ್ಯತ್ಯಾಸ ಆಗ್ತದಂತಿರ್ತಾವೆ? ಕಂಟಿನ್ಯೂಸ್ ಆಗಿ ಭತ್ತ ಬೆಳೆದ್ರಿಂದ ಭೂಮಿ ಯಾವ ಥರ ರೀತಿ ಆಗುತ್ತೆ, ಕಬ್ಬನ್ನು ಬೆಳೆದ್ರಿಂದ ಭೂಮಿ ಸುಧಾರಣೆ ಆಗತ್ತಂತೀರಿ, ಹೇಗೆ ತಾವು? ನಾವು ಭತ್ತಕ್ಕೂ ಮತ್ತು ಕಬ್ಬಿಗೂ ಕಂಪೇರ್ ಮಾಡಿ ನೋಡಿದಾಗ ಕಬ್ಬಿಗೆ ನೀರು ಕಟ್ಟಿದ ಮೇಲೆ ಮತ್ತೆ ಭೂಮಿ ಆರಿ ಮತ್ತೆ ಒಂದು 15-20 ದಿವಸ ಮೇಲೆ ಮತ್ತೆ ನೀರು ಅದಕ್ಕೆ ಬೇಕಾಗಿದ್ದರೆ ಮಾತ್ರ ಕಟ್ತೀವಿ. ಭತ್ತಕ್ಕೆ ಯಾವಾಗಲೂ ನೀರು ಇರಲೇಬೇಕು. ಅದು ನೀರು ಇದ್ದು ಮುಂದೆ ಬರ್ತಾ ಬರ್ತದೆ ಅಂದರೆ ಅದು ಭೂಮಿ ಎಲ್ಲ ಭೂಮಿನ ಅಂಶ ಕೆಟ್ಟೋಗ್ತದೆ, ಮಣ್ಣು ಕೆಟ್ಟೋಗಿ ಅದೇನಾಗ್ತದೆ ಸೋಳನಾಗ್ಬೋದು ಅಥವಾ ಉಪ್ಪನ್ನು ಅಡರ್ಬೋದು. ಈ ರೀತಿಯಾಗಿ ಭೂಮಿ ಭತ್ತ ಕೆಡ್ತು ಅಂತ ಕಬ್ಬಿಗೆ ಕೆಡಲ್ಲ. ಮೇಲತ್ತು ನಾವು ಅದರೊಳಗೆ ಏನು ಮಾಡ್ತೀವಿ, ಹಸಿರು ಮೇಲೆ ಗೊಬ್ಬರ ಹಾಕ್ತೀವಿ, ದಾಂಚಿ ಸೆಣಬು ಹಾಕಿ ಒಂದೆರಡು ತಿಂಗಳು 90 ದಿವಸ ಆದಮೇಲೆ ರೂಟ್ ವಾಟರ್ ಹೊಡೆದ್ರೆ ಭೂಮಿನ ಮಣ್ಣು ಕೆಡಲಾರದೆ ಫಲವತ್ತಾಗಿರುತ್ತೆ. ಮೇಲತ್ತು ಭತ್ತಕ್ಕೆ ಭೂಮಿ ಕೆಟ್ಟೋಗ್ತದೆ, ಭಾಳ ದಿವಸ ಇದನ್ನು ಭತ್ತ ಹಚ್ಚಿದ್ರೆ ಭೂಮಿ ಭಾಳ ಭೂಮಿಯಲ್ಲಿ ಸತ್ತು ಉಳಿಯಲ್ಲ, ಭೂಮಿ ಕೆಟ್ಟೋಗ್ತದೆ, ಮುಂದೆ ಏನು ಬೆಳೆಯಲ್ಲ ಅದರೊಳಗೆ. ಇಲ್ಲಿ ನೀವು ಕಬ್ಬನ್ನು ಹಚ್ಚಿಬಿಟ್ರಲ್ಲ, ಸುತ್ತಮುತ್ತ ಯಾರಾದರೂ ಇಲ್ಲಿ ನಮ್ಮ ರಾಯಚೂರು ಅಥವಾ ಮಾನವಿ ತಾಲೂಕಿನಲ್ಲಿ ಹಚ್ಚಿದಂಥ ರೈತರ ಅನುಭವ ಅಂತ ಅಂದರೆ ಕಬ್ಬು ಯಾವ ರೀತಿ ಬರ್ತದೆ, ಇಳುವರಿ ಹೆಂಗೆ ಬರ್ತದೆ, ಲಾಭ ಏನು ಅನಿಸ್ತದೆ ಅಂತಕ್ಕಂಥ ಯಾರಾದರೂ ರೈತರ ಅನುಭವ ತೊಗೊಂಡಿರಂತವು? ಇಲ್ಲಿ ನಮ್ಮ ಪಕ್ಕದಲ್ಲೇ ನಮ್ಮ ರಿಲೇಟಿವ್ ಆಗಿರ್ತಕ್ಕಂಥ ದೊಡ್ಡಸಪ್ಪ ಗೌಡರು 30 ಎಕರೆ 40 ಎಕರೆ ಕಬ್ಬು ಹಾಕ್ತಾರೆ. ಇಲ್ಲಿ ನಮಗೆ ಒಂದು 15-17 ಕಿಲೋಮೀಟ್ರ್ ಆಗುತ್ತೆ. ಅವರು ಇಲ್ಲಿ ಆಗ ಕಬ್ಬು ಹಾಕ್ಲಿಕ್ಕೆ ಇಲ್ಲಿ 5-6 ವರ್ಷ ಆಯಿತು. ಅವರು ನೋಡಿ ಕಬ್ಬು ಹಾಕ್ಬೇಕಂಬ ಒಂದು ಇಂಟೆನ್ಷನ್ ಬಂತು. ಆಮೇಲೆ ಅಲ್ಲಿ ಸಿರೂಪ ಬಗ್ಲಾಗ ಸಿಂಧನೂರು ದಾಟಿ ಬೂಜಾಳ ಕ್ಯಾಂಪ್ನ ಚೌಧರಿ ಅಂತ ಆಗ್ತಿದ್ದಾರೆ. ಆಮೇಲೆ ಅಲ್ಲಿ ಗೊರೆಬಾಳದಾಗ ನಾಗರಾಜ್ ಅವರು ಅಂತ ಆಗ್ತಾರೆ. ಹಿಂಗಾಗಿ ಅವರು 50 ಟನ್ನು 60 ಟನ್ನು ಬೆಳೆದು ನಾವು ಕಣ್ಣಾರೆ ನೋಡಿದ್ದೇವೆ. ನೋಡಿ ನಾವು ಯಾಕೆ ಬೆಳಿಬಾರ್ದು ಅಂತೇಳಿ ಬೆಳಗಾವ್ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ರೈತರು ಮಹಾರಾಷ್ಟ್ರ ರೈತರು ಎಲ್ಲ ನೋಡಿ ಬಂದು ನಾವು ಒಂದು ನಿರ್ಣಯಕ್ಕೆ ಬಂದು ಪ್ಯಾಡಿ ಬೇಡ, ಅದು ಔಷಧ ಜಾಸ್ತಿ, ಕೀಟನಾಶಕ ಜಾಸ್ತಿ ಹೊಡಿಬೇಕು, ಭೂಮಿನ ನೀರು ಬಿಟ್ಟು ಕೆಡ್ತದೆ ಒಂದು ಉದ್ದೇಶ ಇಟ್ಕೊಂಡು ನಾವೀಗ ಕಬ್ಬಿಗೆ ಬೆಳೆಸ್ಬೇಕಂತ ಕಬ್ಬಿಗೆ ಬಂದೀವಿ. ನಿಮ್ಮ ಸಲಹೆ ಏನು ಕೊಡ್ತೀರಿ ಇತರ ರೈತರಿಗೆ, ಭತ್ತ ಗದ್ದೆ ಇದ್ದಂಥ ರೈತರು, ನೀರಾವರಿ ಅನುಕೂಲತೆ ಇದ್ದಂಥವ್ರು ಕಬ್ಬಿಗೆ ಬರೋದು ಒಳ್ಳೇದಂತ ಹೇಳ್ತೀರಾ ರೈತರಿಗೆ ತಾವು? ಈಗ ನಾವು ಭತ್ತ ಹಚ್ಚೋರು ಕಬ್ಬಿಗೆ ಬರೋದು ಒಳ್ಳೇದಂತಲೇ ಹೇಳ್ಬೇಕಾಗತ್ತೆ. ಯಾಕಂದರೆ ಯಾವಾಗಲೂ ಭೂಮಿಯೊಳಗೆ ನೀರು ನಿಂತರೆ ಭೂಮಿ ಒಂದು ರೀತಿ ಕೆಟ್ಟು ಹೋಗ್ತದೆ. ಈಗ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ, ಸೈಂಟಿಸ್ಟ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಕೆಲವು ಮಂದಿ ರೈತರನ್ನು ಹೇಳ್ತಾರೆ, ನೀರು ಬಿಟ್ಟು ಬಿಟ್ಟು ಬಿಟ್ಟು ಭೂಮಿ ಉಪ್ಪಡ್ರಿ ಹೋಗ್ತದೆ, ಸೋಳು ಬರ್ತದೆ ಅಂತ ಹೇಳ್ತಾರೆ. ಇದು ಕಬ್ಬಿಗೆ ಅಷ್ಟು ನೀರು ಬಿಡೋದು ಬೇಕಿಲ್ಲ. ಒಮ್ಮೆ ನೀರು ಬಿಟ್ಟರೆ ನಮಗೆ ನಮ್ಮ ಕಪ್ಪು ನೆಲ ಅಂದರೆ 20-25 ದಿವಸ ಇರಬೇಕಿಲ್ಲ. ಈ ಇದು ಕೆಂಪು ನೆಲ ಅಂದಪ್ಪ ಅಂದ್ರೆ 10-12 ದಿವಸ ನೀರು ಬಿಡೋದು ಬೇಕಿಲ್ಲ. ಹಿಂಗಾಗಿ ಭೂಮಿ ಆರ್ಕೆಂತದೆ, ಸೂರ್ಯನ ಕಿರಣಕ್ಕೆ ಭೂಮಿ ಆರಿ ಗಾಳಿ ಆರಿ ಭೂಮಿ ಕೆಡೋದಿಲ್ಲ. ಹಿಂಗಾಗಿ ಮೇಲತ್ತು ಎಲ್ಲಿಂದ ನಾವು ಪ್ಯಾಡಿಕಿಂತ 4 ರೂಪಾಯಿ ಲಾಭನೇ ಉಳಿತು ಹೊರತೆ ಕಮ್ಮಿ ಉಳಿಯಲ್ಲ. ಹಿಂಗಾಗಿ ನಾವು ಕಬ್ಬು ಮಾಡೋದು ಒಳ್ಳೇದಂತ ನಾವು ಸಜೆಷನ್ ಮಾಡ್ತೀವಿ. ನಿಮ್ಮ ಒಂದು ಫೋನ್ ಸಂಖ್ಯೆನ ಕೊಡ್ತಾರೆ ರೈತರಿಗೆ, ಯಾರಾದರೂ ಆಸಕ್ತಿ ಇದ್ದಂಥವ್ರು ನಿಮ್ಮನ್ನು ಸಂಪರ್ಕ ಮಾಡಿ ಕಬ್ಬಿನ ಬಗ್ಗೆ ವಿಶೇಷವಾದಂಥ ಮಾಹಿತಿ ನಿಮ್ಮಿಂದ ಪಡ್ಕೋಬೋದು. ಯಾಕಂದರೆ ನಿಮ್ಗೆ ಅನುಭವ ಇದೆ, ಮಾಡ್ತಾ ಇದ್ದೀರಿ ಈಗ, ಅಂಥ ರೈತರಿಗೆ ನಿಮ್ಮ ಫೋನ್ ಸಂಖ್ಯೆನ ಹೇಳಲು. ನಮ್ಮ ಫೋನ್ ಸಂಖ್ಯೆ 9880-492-496. ಇನ್ನೊಮ್ಮೆ ಹೇಳಿ, 9880-492-496. ಒಳ್ಳೇದು ವೀರಪ್ಪ ಗೌಡ್ರೆ, ನಿಮ್ದು ಒಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಸಾಕಷ್ಟು ಈಗಾಗಲೇ ಭತ್ತದಿಂದ ಭೂಮಿಗಳು ಕೆಡ್ತಾ ಇದ್ದಾವೆ, ನೀರಿನ ಅನುಕೂಲತೆ ಇದ್ದಂಥವ್ರು. ಈಗಾಗಲೇ ಶಿರಗುಪ್ಪದಲ್ಲಿ ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗಿದೆ, ಅವರು ಸಹ ನಿಮ್ಮ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಕಬ್ಬು ತಗೋತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟು ಕಬ್ಬು ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರು ಇಂಥ ಒಂದು ಹೊಸ ಹೊಸ ಬೆಳೆಗೆ ಹೋಗಲಿಕ್ಕೆ ಆಸಕ್ತಿಯನ್ನು ಪಡ್ಕೊಳ್ಳಿ ಅಂತೇಳಿ ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನ ಚೀಕಲ್ಪರ್ವಿ ಗ್ರಾಮದ ವೀರಪ್ಪ ಗೌಡ ಅವರ ಕಬ್ಬಿನ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಮೊದಲಿಗೆ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ದಿನಾಂಕ 27/8/2021 ಹವಾಮಾನ ಮುನ್ಸೂಚನೆ ಈ ರೀತಿಯಾಗಿದೆ. ಮಳೆಯ ಪ್ರಮಾಣ 7.9 ಮಿಲಿಮೀಟರ್ ಇರಲಿದ್ದು ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗರಿಷ್ಠ ಆರ್ದ್ರತೆಯು 74% ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 45% ಇರಲಿದ್ದು ಗಾಳಿಯ ವೇಗ 15 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇದು ಹವಾಮಾನ ವರದಿ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಸಾಮಾನ್ಯವಾಗಿ ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರ ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿಯ ಬೆಳೆಗಳು ಇವಾಗಿವೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳಂದು ಒಂದೆರಡು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಗಳಿವೆ. ಈ ಮಳೆಯ ನೀರನ್ನು ಪೋಲಾಗದಂತೆ ಸಂರಕ್ಷಿಸಿಡಲು ಅಂತರ ಬೇಸಾಯ ಮತ್ತು ಕಸದ ಹೊದಿಕೆ ಮಾಡಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಬೇಕು. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಇನ್ನು ಮೆಣಸಿನಕಾಯಿ ಬೆಳೆಯನ್ನು ಬೆಳೆಯುವ ರೈತ ಬಾಂಧವರು ಗಮನಿಸಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬೋಡೈಜಿಮ್ 50 WP ಅಥವಾ 1 ಮಿಲಿಲೀಟರ್ ಪೆನ್ ಕೊನಾಜೋಲ್ 10 ECN ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋಥ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನವಲೊರಾನ್ 10 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನೇಜಿಯಂ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯುವ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗೆ 1 ಮಿಲಿಲೀಟರ್ ಡೈಫನ್ ಕೋನಜಾಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬ್ಯೂಟನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೀರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮೈಕೋಜೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾ ಕ್ಲೋಪ್ರಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರ್ ಅಷ್ಟು ಕುಡಿಚಿಬಿಟ್ಟುವುದು ಹಾಗೂ 10 ಗ್ರಾಂ 19 19 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ಇನ್ನು ತೊಗರಿ ಬೆಳೆದ ರೈತ ಬಾಂಧವರು ತೊಗರಿ ಬೆಳೆಯಲ್ಲಿ ಕೊಟ್ಟು ರೋಗದ ಬಾಧೆ ಹತೋಟಿಗಾಗಿ ರೋಗಕ್ಕೆ ತುಕ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 2.5 ಮಿಲಿಲೀಟರ್ ಡೈಕೋಫಾಲ್ 18.5 EC ಅಥವಾ 1.5 ಮಿಲಿಲೀಟರ್ ಆಕ್ಸಿಡೇಮಟಾನ್ ಮಿಥೈಲ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಹತ್ತಿಯಲ್ಲಿ ಸಸ್ಯ ಏನು ಮತ್ತು ಬಿಳಿ ನೋಡದ ಹತೋಟಿಗಾಗಿ ಎಕರೆಗೆ 20 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನೋಟೆಫಿರಾನ್ 20 SG ಅಥವಾ 1 ಮಿಲಿಲೀಟರ್ ಅಸಿಟಾಮಿಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯೋಮೆಥಾಕಾಪ್ಸ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ 50-70 ದಿನದ ಶೇಂಗಾ ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡುಬಂದರೆ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೊಯೇಟನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾದಲ್ಲಿ ಸೋಡಾಪ್ಟೆರಾ ಹತೋಟಿಗಾಗಿ 4 ಗ್ರಾಂ ಮೆಟರಿಜಿಯಂ ರಿಲೈ ಅಥವಾ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೊಯೇಟ್ 5 SG ಅಥವಾ 1 ಗ್ರಾಂ ಥಯೋಡಿಕಾರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು

ಕನಿಷ್ಠ 5,000 ರೂಪಾಯಿಗಳಿಂದ ಗರಿಷ್ಠ 9,000 ರೂಪಾಯಿಗಳು, ಭತ್ತದ ಆರ್ವಿನಾರ್ ಹೊಸದು 1,800 ರೂಪಾಯಿಗಳು, ಭತ್ತದ ಆರ್ವಿನಾರ್ ಹಳೆಯದು 2,189 ರೂಪಾಯಿಗಳಿಂದ 2,200 ರೂಪಾಯಿಗಳು, ತೊಗರಿ 6,300 ರೂಪಾಯಿಗಳು. ಇದು ಮಾರುಕಟ್ಟೆ ಸಿಂಧನೂರಿನ ಪೇಟೆ ಧಾರಣೆ. ಇದುವರೆಗೆ ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಮಾರುಕಟ್ಟೆಯ ಪೇಟೆ ಧಾರಣೆಯನ್ನ ಕೇಳಿದಿರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಕೃಷಿ ಪ್ರಶಸ್ತಿಗಾಗಿ ಅಂದರೆ ಬೆಳೆ ಸ್ಪರ್ಧೆಗಾಗಿ ಅರ್ಜಿ ಆಹ್ವಾನಿಸುವ ಕುರಿತಾದ ಪ್ರಕಟಣೆ. 2021-22 ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಮುಂಗಾರು ಹಂಗಾಮಿನ ಬೆಳೆಗಳ ಸ್ಪರ್ಧೆಗೆ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಬೆಳೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಚ್ಛಿಸುವ ರೈತರು ಪ್ರವೇಶ ಶುಲ್ಕ ಪಾವತಿಸಬೇಕಾಗುತ್ತದೆ. ಸಾಮಾನ್ಯ ರೈತರಿಗೆ 100 ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ರೂಪಾಯಿ 25 ನಿಗದಿಪಡಿಸಲಾಗಿದೆ. ಸಲ್ಲಿಸಬೇಕಾದ ದಾಖಲಾತಿಗಳು ಈ ರೀತಿಯಾಗಿವೆ. ಸ್ಪರ್ಧಿಸಲು ಭಾಗವಹಿಸುವ ರೈತರು ಕನಿಷ್ಠ 1 ಎಕರೆ ಜಮೀನನ್ನು ಹೊಂದಿರಬೇಕು. ಅರ್ಜಿಯ ಜೊತೆಗೆ ಪಹಣಿ ಪತ್ರಿಕೆ, ಶುಲ್ಕ ತುಂಬಿದ್ದಕ್ಕೆ ಚಲಾನ್ ರಸೀದಿ, ಜಾತಿ ಪ್ರಮಾಣ ಪತ್ರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಈ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಹಾಗೆ ಯಾವುದೇ ಹಂತದಲ್ಲಿ ಒಮ್ಮೆ ಬಹುಮಾನ ಪಡೆದ ರೈತರು ಮುಂದಿನ 3 ವರ್ಷಗಳ ಅವಧಿಗೆ ಈ ಹಂತದ ಬೆಳೆ ಸ್ಪರ್ಧೆಯ ಬಹುಮಾನಕ್ಕೆ ಅರ್ಹರಾಗಿರುವುದಿಲ್ಲ. ಆದರೆ ಬೆಳೆಯ ಮೇಲಿನ ಹಂತದ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದೆ. ಸ್ಪರ್ಧೆಯ ಹಂತಗಳು ಹಾಗೂ ಬಹುಮಾನಗಳ ಮೊತ್ತ ಈ ರೀತಿಯಾಗಿದೆ. ಸ್ಪರ್ಧೆಯ ಹಂತಗಳು: ತಾಲೂಕು ಮಟ್ಟಕ್ಕೆ ಮೊದಲನೆಯ ಬಹುಮಾನ 15,000, ಎರಡನೆಯ ಬಹುಮಾನ 10,000, ಮೂರನೆಯ ಬಹುಮಾನ 5,000 ರೂಪಾಯಿಗಳು ಆಗಿರುತ್ತದೆ. ಇನ್ನು ಜಿಲ್ಲಾ ಮಟ್ಟಕ್ಕೆ ಕ್ರಮವಾಗಿ 30,000, 25,000 ಹಾಗೂ 20,000 ರೂಪಾಯಿಗಳಾಗಿದ್ದು, ರಾಜ್ಯ ಮಟ್ಟಕ್ಕೆ 50,000, 40,000 ಹಾಗೂ 35,000 ರೂಪಾಯಿಗಳಾಗಿರುತ್ತದೆ. ಇನ್ನು ಮುಂಗಾರು ಹಂಗಾಮಿಗೆ ತಾಲೂಕುವಾರು ಆಯ್ಕೆಯಾದ ಬೆಳೆಗಳು ಈ ರೀತಿಯಾಗಿವೆ. ರಾಯಚೂರು ತಾಲೂಕಿನಲ್ಲಿ ತಾಲೂಕು ಮಟ್ಟ ಆಯ್ಕೆಯಾದ ಬೆಳೆಗಳು ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಬೆಳೆಗಳು ಕ್ರಮವಾಗಿ ರಾಯಚೂರು ತೊಗರಿ ಮಳೆಯಾಶ್ರಿತ, ಮಾನ್ವಿ ಭತ್ತ ನೀರಾವರಿ, ಸಿಂಧನೂರು ಭತ್ತ ನೀರಾವರಿ, ಲಿಂಗಸ್ಕೂರು ತೊಗರೆ ಮಳೆಯಾಶ್ರಿತ ಹಾಗೂ ದೇವದುರ್ಗ ತೊಗರೆ ಮಳೆಯಾಶ್ರಿತ. ಇವೆರಡು ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದಂತಹ ಬೆಳೆಗಳು. ಇನ್ನು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಮುಂಗಾರು ಹಂಗಾಮಿನ ತೊಗರಿ ಮಳೆಯಾಶ್ರಿತ, ಭತ್ತ ನೀರಾವರಿ, ಹಾಗೆಯೇ ಶೇಂಗಾ, ನವಣೆ, ಸಜ್ಜೆ, ಮುಸುಕಿನ ಜೋಳ ಮಳೆಯಾಶ್ರಿತ ಬೆಳೆಗಳನ್ನು ಆಯ್ಕೆ ಮಾಡಲಾಗಿದೆ. ಹಿಂಗಾರು ಹಂಗಾಮಿನ ಕಡಲೆ ಜೋಳ ಮಳೆಯಾಶ್ರಿತ ಈ ಬೆಳೆಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31-8-2021 ಮುಂಗಾರು ಹಂಗಾಮಿಗೆ ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಲು ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಕೇಳುಗರೇ, ಈಗ ಕೇಳಿ ಲಿಂಗಸ್ಕೂರು ತಾಲೂಕಿನ ಈಚನಾಳ್ ಗ್ರಾಮದ ದೇವಪ್ಪ ಕನ್ನಾಳ್ ಹಾಗೂ ಅಮರಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನ. ಆ ಮಾಡಬೇಕು.